ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಈಗ ಕೇಳಿ, ಕಾಂಪೋಸ್ಟ್ ತಯಾರಿಕಾ ವಿಧಾನಗಳು ಮತ್ತು ಪ್ರಾಮುಖ್ಯತೆ ಕುರಿತು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿ ಗಾಯತ್ರಿ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ಡಾಕ್ಟರ್ ಗಾಯತ್ರಿ ಅವರೇ. ನಮಸ್ಕಾರ ಸರ್. ನಾವು ಕೃಷಿಯನ್ನು ಮಾಡುವಾಗ ಪೋಷಕಾಂಶಗಳನ್ನು ಮಣ್ಣಿಗೆ ಪೂರೈಕೆ ಮಾಡಬೇಕಾಗತ್ತೆ. ಹೌದು. ತಾವು ಮುಖ್ಯವಾಗಿ ಈ ಒಂದು ಗೊಬ್ಬರಗಳಲ್ಲಿ ಈ ಸಾವಯವ ಗೊಬ್ಬರದ ಮಹತ್ವ ಬಹಳ ಮುಖ್ಯ ಅಂತ ಹೇಳ್ತಾ ಇರ್ತೀರ ತಜ್ಞರು. ಇವತ್ತು ಮುಖ್ಯವಾಗಿ ಈ ಸಾವಯವ ಗೊಬ್ಬರದಲ್ಲೇ ಒಂದು ಮುಖ್ಯವಾದಂಥ ಗೊಬ್ಬರವಾದಂಥ ಕಾಂಪೋಸ್ಟ್ ಗೊಬ್ಬರದ ಬಗ್ಗೆ, ಇದರ ಒಂದು ತಯಾರಿಕೆ ಬಗ್ಗೆ ಮತ್ತು ಇದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ತಾವು ಇವತ್ತು ಪರಿಚಯ ಮಾಡಿಕೊಡ್ಬೇಕು. ಹೌದು. ಈಗ ಮೊದಲಿಗೆ ಕಾಂಪೋಸ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ನೀವು ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಮಣ್ಣಿನ ಆರೋಗ್ಯ ಎಷ್ಟು ಹದಗೆಡುತ್ತಿದೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದ್ರೆ ವಾತಾವರಣದಲ್ಲಿ ಆಗ್ತಿರೋ ಬದಲಾವಣೆ ಆಗಿರ್ಬೋದು, ಹಾಗೆ ರೈತರು ಹೆಚ್ಚಾಗಿ ರಸಗೊಬ್ಬರಗಳ ಬಳಕೆ ಮಾಡ್ತಿರೋದ್ರಿಂದ ಮಣ್ಣಿನ ಆರೋಗ್ಯ ತುಂಬಾ ಹದಗೆಡುತ್ತಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಣ್ಣಿನ ಫಲವತ್ತತೆನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಈ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಉಪಯೋಗಿಸಬಹುದು. ಮುಖ್ಯವಾಗಿ ಕಾಂಪೋಸ್ಟ್ ಅಂದ್ರೆ ಏನು ಅಂದ್ರೆ, ಏನು ರೈತರ ಹೊಲಗಳಲ್ಲೇ ಆಗಿರ್ಬೋದು, ನಗರ ಪ್ರದೇಶಗಳಲ್ಲೇ ಆಗಿರ್ಬೋದು, ಸಿಗುವಂತ ತ್ಯಾಜ್ಯ ವಸ್ತುಗಳನ್ನ ಹಾಗೂ ಪ್ರಾಣಿಗಳಲ್ಲಿ ಬರುವಂತಹ ಮಲಮೂತ್ರವನ್ನ ನಾವು ಜೈವಿಕ ಕ್ರಿಯೆಗೆ ಒಳಪಡಿಸಿ ಅದ್ ಉತ್ಕೃಷ್ಟ ಗೊಬ್ಬರವನ್ನ ತಯಾರು ಮಾಡೋದಕ್ಕೆ ನಾವು ಕಾಂಪೋಸ್ಟ್ ಅಂತ ಕರಿತೀವಿ. ಇನ್ನು ಕಾಂಪೋಸ್ಟ್ ಬಳಕೆಯಿಂದ ಆಗುವಂತ ಅನುಕೂಲಗಳೇನು ಅಂತೀರಿ? ಈ ಕಾಂಪೋಸ್ಟ್ ಬಳಕೆಯಿಂದ ಮುಖ್ಯವಾಗಿ ಏನಂದ್ರೆ, ಒಟ್ಟಾರೆಯಾಗಿ ನಾವು ಮಣ್ಣಿನ ಫಲವತ್ತತೆನ ಹೆಚ್ಚಿಸಬಹುದು. ಇದರಲ್ಲಿ ಮುಖ್ಯವಾಗಿ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಗಳನ್ನ ನಾವು ವೃದ್ಧಿಸಬಹುದು. ಹಾಗೆ ಮಣ್ಣಿನ ಕಣರಚನೆನ ನಾವು ಉತ್ತಮ ಪಡಿಸಬಹುದು ಮತ್ತು ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿನ ಹೆಚ್ಚಿಸಬಹುದು. ಹಾಗೆ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗೋದ್ರಿಂದ ಸೂಕ್ಷ್ಮ ಜೀವಿಗಳ ಕ್ರಿಯೆನೂ ನಾವು ಹೆಚ್ಚು ಮಾಡಬಹುದು. ಹಾಗೆ ಒಟ್ಟಾರೆಯಾಗಿ ನಾವು ಈ ಒಂದು ಕಾಂಪೋಸ್ಟ್ ಬಳಕೆಯಿಂದ ಉತ್ತಮ ಇಳುವರಿನ ಪಡೆಯೋದು ಅಲ್ಲದೆ ಹೆಚ್ಚಿನ ಆದಾಯನು ಪಡಿಬಹುದು. ಹಾಗೆ ನಗರ ಪ್ರದೇಶಗಳಲ್ಲಿ ಆಗಿರ್ಬೋದು, ರೈತರ ಹೊಲಗದ್ದೆಗಳಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡಬಹುದು. ಅಂದ್ರೆ ಒಟ್ಟಾರೆ ಮಣ್ಣಿನ ಆರೋಗ್ಯದ ಮೇಲೆ ಇದು ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಬಹುದು ಕಾಂಪೋಸ್ಟ್ ಬಳಕೆಯಿಂದ. ಹೌದು. ಇನ್ನು ಈ ಕಾಂಪೋಸ್ಟ್ ತಯಾರಿಕೆಗೆ ಬೇಕಾಗುವಂಥ ಸಾಮಗ್ರಿಗಳು ಯಾವ್ಯಾವು ಅಂತೀರಿ? ಸರ್, ಇಲ್ಲಿ ಮುಖ್ಯವಾಗಿ ನಾವು ಸಾವಯವ ವಸ್ತುಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಹಾಗೆ ಈ ಸಾವಯವ ವಸ್ತುಗಳು ಕಳೆಯುವ ಕ್ರಿಯೆ ಪ್ರಾರಂಭಿಸಲು ಬೇಕಾಗುವಂಥ ವಸ್ತುಗಳನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ನೀರನ್ನು ಉಪಯೋಗ ಮಾಡಬೇಕಾಗುತ್ತೆ. ಇನ್ನು ಈ ಕಾಂಪೋಸ್ಟ್ ತಯಾರಿಕೆಗೆ ನಾವು ಯಾವ್ಯಾವ ಸಾವಯವ ವಸ್ತುಗಳನ್ನು ಬಳಸ್ಕೋಬಹುದು ಅಂತೀರಿ? ಇಲ್ಲಿ ನಾವು ಮುಖ್ಯವಾಗಿ ರೈತರ ಜಮೀನಿನಲ್ಲಿ ಸಿಗುವಂತಹ ಬೆಳೆಗಳ ಕೂಳೆಗಳಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಹಾಗೆ ಗಿಡ ಮರಗಳಿಂದ ಬರುವಂತಹ ಒಣ ಎಲೆಗಳಾಗಿರ್ಬೋದು, ಹಾಗೂ ಬೇರೆ ಉಪಯೋಗಕ್ಕೆ ಬರದ ಸಾವಯವ ವಸ್ತುಗಳು ಅಂದ್ರೆ ಮುಖ್ಯವಾಗಿ ಪ್ರಾಣಿಗಳ ಮಲಮೂತ್ರ, ಇವನ್ನು ನಾವು ಮುಖ್ಯವಾಗಿ ಸಾವಯವ ವಸ್ತುಗಳಾಗಿ ನಾವು ಉಪಯೋಗಿಸಬಹುದು ಸರ್. ಇನ್ನು ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಈ ಕಳೆಯುವ ಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ವಸ್ತುಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ? ಮುಖ್ಯವಾಗಿ ಇಲ್ಲಿ ನಾವು ಕಳೆಯುವ ಕ್ರಿಯೆಗೆ ನಾವು ಸಗಣಿ ಮತ್ತು ಮೂತ್ರ, ಏನು ಪ್ರಾಣಿಗಳ ಮೂತ್ರಗಳನ್ನು ನಾವು ಹೆಚ್ಚಾಗಿ ಬಳಕೆಯಾಗಿ ಉಪಯೋಗಿಸ್ತೀವಿ, ಮಾಡ್ಕೋಬಹುದು. ಏಕೆ ಅಂದ್ರೆ ಈ ಸಗಣಿಯಲ್ಲಿ ಈಗ ನೀವೆಲ್ಲ ನೋಡಿರ್ಬೋದು, ಸಗಣಿಯಲ್ಲಿ ಆಚೆ ಬರುವಂತ ವಸ್ತುವಿನಲ್ಲಿ ಅರ್ಧಂಬರ್ಧ ಕಳೆತಿರುತ್ತೆ. ಅಂತ ಒಂದು ವಸ್ತುವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. ಈ ಒಂದು ಸೂಕ್ಷ್ಮಾಣುಜೀವಿಗಳು ಕಾಂಪೋಸ್ಟ್ ಕಳವಿಕೆಯನ್ನ ಹೆಚ್ಚಿಸುತ್ತೆ. ಹಾಗೆ ಇನ್ನು ಮೂತ್ರನ ನಾವು ತಗೊಂಡಾಗ ಅದರಲ್ಲಿ 94-95% ಅಷ್ಟು ನೀರಿನಂಶ ಇರುತ್ತೆ. ಇನ್ನು ಮಿಕ್ಕಿದ್ದು 4-5% ಅಷ್ಟು ಘನ ವಸ್ತುವಾಗಿರುತ್ತೆ. ಇದರಲ್ಲಿ ಅರ್ಧ ಭಾಗ ಯೂರಿಯಾ ರೂಪದಲ್ಲಿರುತ್ತೆ. ಸೊ ಹಾಗಾಗಿ ಈ ಯೂರಿಯಾ ರೂಪದಲ್ಲಿರುವಂತದ್ದು ಹೆಚ್ಚು ಕಳವಿಕೆಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಮುಖ್ಯವಾಗಿ ನಾವು ಈ ಸಗಣಿ ಮತ್ತೆ ಮೂತ್ರ ಇವೆರಡೂ ಕೂಡ ಈ ಕಳೆಯುವಂತ ಕ್ರಿಯೆಗೆ ಸಹಕರಿಸುತ್ತವೆ ಅಂತ. ಸಹಕರಿಸುತ್ತೆ. ಇದರ ಜೊತೆಗೆ ಬೇಕಂದ್ರೆ ನಾವು ಬೇರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸೂಕ್ಷ್ಮ ಜೀವಿಗಳು ಆಗಿರ್ಬೋದು, ಅಜೋಸ್ಪಿರಿಲಿಯಂ ಆಗಿರ್ಬೋದು, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಟ್ರೈಕೋಡರ್ಮ, ಈ ತರಹದ ಸೂಕ್ಷ್ಮ ಜೀವಿಗಳನ್ನು ನಾವು ಬಳಸಿಕೊಂಡು ಇದರ ಸಾವಯವ ವಸ್ತುಗಳ ಕಳವಿಕೆಯನ್ನು ನಾವು ಹೆಚ್ಚಿಸಬಹುದು ಸರ್. ಅಂದ್ರೆ ಈ ಸಗಣಿನಲ್ಲಿ ಈ ಜೀರ್ಣವಾಗದೇ ಇರುವಂತಹ ಆಹಾರದ ಒಂದು ಅಂಶಗಳು ಕೂಡ ಇರ್ತವೆ ಅಂತ. ಹೌದು ಸರ್. ಮತ್ತೆ ಮೂತ್ರದಲ್ಲಿ ಸಾಕಷ್ಟು ನೀರಿನಂಶ ಇರೋದ್ರಿಂದ ಅದು ಕಳೆಯುವಿಕೆಗೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ಬೋದು ನಾವು. ಹೌದು. ಇನ್ನು ಮುಖ್ಯವಾಗಿ ಈ ಕಾಂಪೋಸ್ಟ್ ತಯಾರಿಕೆಗೆ ಎಷ್ಟು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ ಇಲ್ಲಿ ನಾವು ತೇವಾಂಶನ ಸಾವಯವ ಪದಾರ್ಥಗಳ ಒಣ ವಸ್ತುವಿನ ತೂಕದ ಆಧಾರದ ಮೇಲೆ ಇದನ್ನು ನಿರ್ಧರಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ನಾವು ಶೇಕಡಾ 50-60% ಅಷ್ಟು ನಾವು ತೇವಾಂಶನ ಕಾಪಾಡ್ಕೋಬೇಕಾಗುತ್ತೆ. ರೈತರು ಹೇಗೆ ಇದನ್ನ 50-60% ಇದೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಒಂದು ಇಡಿಯಲ್ಲಿ ಒಂದು ಏನು ಒಂದು ಕಾಂಪೋಸ್ಟ್ ಗೊಬ್ಬರನ ಕೈಯಲ್ಲಿ ಹಿಡಿದುಕೊಂಡು ಹಿಂಡಿದಾಗ ಒಂದೆರಡು ತೊಟ್ಟು ನೀರು ಆಚೆ ಬರೋ ತರ ಇರಬೇಕು. ಆಗ ಸಾಕಷ್ಟು ತೇವಾಂಶ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ರೈತರು. ಇನ್ನು ನಾವು ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳಿಗೆ ಬಂದರೆ ಯಾವ್ಯಾವ ಪದ್ಧತಿಗಳನ್ನು ಬಳಸ್ಕೋಬಹುದು ಅಂತೀರಿ? ಸರಿ, ಇಲ್ಲಿ ಮುಖ್ಯವಾಗಿ ನಾವು ಇಂಡೋರ್ ಪದ್ಧತಿ, ಬೆಂಗಳೂರು ಪದ್ಧತಿ, ನಾಡ ಪದ್ಧತಿ, ಗುಡ್ಡೆ ಪದ್ಧತಿ ಆಗಿರ್ಬೋದು, ಹಾಗೆ ಇತರೆ ಪದ್ಧತಿಗಳು ಅಂದರೆ ತೆಂಗಿನ ಪುಡಿ ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳ ಗೊಬ್ಬರ ಕಾಂಪೋಸ್ಟು ಮತ್ತು ನಗರ ತ್ಯಾಜ್ಯ ಕಾಂಪೋಸ್ಟ್ ಅನ್ನು ನಾವು ಪ್ರಮುಖ ಪದ್ಧತಿಗಳಾಗಿ ಇಲ್ಲಿ ತಯಾರಿಸ್ಬೋದು. ಕಾಂಪೋಸ್ಟ್ನಲ್ಲಿ ಬೇರೆ ಬೇರೆ ಪದ್ಧತಿಗಳನ್ನು ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನಾವು ಬಳಸುವಂಥ ತ್ಯಾಜ್ಯಗಳಿಗೆ ಅನುಗುಣವಾಗಿ ಬಳಸ್ಕೋಬಹುದು. ಇನ್ನು ಈ ಕಾಂಪೋಸ್ಟ್ ತಯಾರಿಕೆ ಮಾಡೋದಕ್ಕೆ ನಾವು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಇದಕ್ಕಾಗಿ ಯಾವ ಅಂಶಗಳ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ? ಸರಿ, ಇಲ್ಲಿ ನಾವು ಕಾಂಪೋಸ್ಟ್ ಬೆಳಗ್ಗೆ ಮುಂಚೆ ಶುರು ಮಾಡೋದಕ್ಕೆ ಮುಂಚೆ ಕೆಲವೊಂದು ಹಲವಾರು ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ದನಕರುಗಳ ಸಾಕುವ ಸ್ಥಳಕ್ಕೆ ಹತ್ರ ಇರಬೇಕು. ನಾವು ಕಾಂಪೋಸ್ಟ್ನ ಮಾಡುವಂತ ಸ್ಥಳ ಹತ್ರ ಇರಬೇಕಾಗುತ್ತೆ. ಹಾಗೆ ಗೊಬ್ಬರದ ಗುಂಡಿನ ನಿರ್ಮಿಸಲು ಆದಷ್ಟು ಎತ್ತರದ ಪ್ರದೇಶನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಆಯ್ಕೆ ಮಾಡಿದ ಜಾಗದಲ್ಲಿ ಮಣ್ಣಿನ ಕೆಳಪದರಗಳು ಮುಖ್ಯವಾಗಿ ಗಟ್ಟಿಯಾಗಿರ್ಬೇಕು. ಬಂಡೆ ಇದ್ರೂ ಒಳ್ಳೇದು. ಒಳ್ಳೇದು, ಬಂಡೆಗಿಂತ ಅದು ಒಂದು ಬೇರೆ ಪದ್ಧತಿ ಇರುತ್ತೆ. ಬಟ್ ಈ ಬಂಡೆ ಯೂಸ್ ಮಾಡದೆ ಮಾಡೋದ ಪದ್ಧತಿಯಲ್ಲಿ ಗಟ್ಟಿಯಾಗಿರ್ಬೇಕಾಗುತ್ತೆ ಮಣ್ಣಿನ ಪದರ ಕೆಳಗಡೆ. ಹಾಗೆ ಮಳೆಗಾಲದಲ್ಲಿ ನೀರು ಗುಂಡಿಗೆ ಬರದಂತೆ ಅದಕ್ಕೆ ಸುತ್ತಲೂ ನಾವು ಭದ್ರವಾದ ಬದುವನ್ನ ಹಾಕೋಬೇಕಾಗುತ್ತೆ. ಹಾಗೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ನಾವು ಛಾವಣಿನ ನಿರ್ಮಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ಮುಖ್ಯವಾಗಿ ಈ ಒಂದು ಸಾವಯವ ವಸ್ತುಗಳನ್ನ ನಾವು ಸಾಗಣೆ ಮಾಡಲು ಸಾಗಾಣಿಕೆ ಮಾಡಲು ರಸ್ತೆ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಮುಖ್ಯವಾಗಿ ಎತ್ತರವಾದ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳೋ ಉದ್ದೇಶ ಅಂದ್ರೆ ಅಲ್ಲಿಗೆ ನೀರು ನಿಲ್ಲೋದಿಲ್ಲ. ಹೌದು, ಏನು ಪೋಷಕಾಂಶಗಳ ಪೋಲಾಗೋದನ್ನ ಇದನ್ನ ನಾವು ತಡೆಗಟ್ಟಬಹುದು. ಈಗ ತಾವು ಇಂದೂರು ಪದ್ಧತಿ ಅಂತ ಹೇಳಿದ್ರಿ, ಈ ಒಂದು ಪದ್ಧತಿಯಲ್ಲಿ ಕಾಂಪೋಸ್ಟ್ ಅನ್ನ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಇಲ್ಲಿ ಮುಖ್ಯವಾಗಿ ಇಂಡೋರ್ ಪದ್ಧತಿಯಲ್ಲಿ ನಾವು ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಮುಂಚೆ ಒಂದು ಗುಂಡಿನ ನಾವು ನಿರ್ಮಿಸಬೇಕಾಗುತ್ತೆ ಸರ್. ಅದು 2 ಮೀಟರ್ ಅಗಲ, 1 ಮೀಟರ್ ಆಳ ಮತ್ತು ಅನುಕೂಲಕ್ಕೆ ಹಾಗೂ ಅವಶ್ಯಕತೆಗೆ ತಕ್ಕಂಗೆ ನಾವು ಉದ್ದನ ಮಾಡ್ಕೋಬೇಕಾಗುತ್ತೆ. ಮೊದಲು ಗುಂಡಿಯಲ್ಲಿ ಏನಂದ್ರೆ ನಿಧಾನವಾಗಿ ಕಳೆಯುವ ತ್ಯಾಜ್ಯ ವಸ್ತುಗಳನ್ನ ನಾವು ಹರಡಬೇಕಾಗುತ್ತೆ. ನಂತರ ಅದರ ಮೇಲೆ ಕಟ್ಟಿಗೆ ಬೂದಿ ಆಗಿರ್ಬೋದು, ಕೃಷಿ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಇವುಗಳನ್ನ ಹರಡಬೇಕಾಗುತ್ತೆ. ಇವುಗಳ ಮೇಲೆ ಆಗ್ಲೇ ಹೇಳಿದಂಗೆ ಕಳೆಯುವಿಕೆಗೆ ಸಹಾಯ ಮಾಡುವಂತ ವಸ್ತುಗಳಾದ ಸಗಣಿ ಮತ್ತು ಮೂತ್ರದ ರಾಡಿಯನ್ನ ನಾವು ಹರಡಬೇಕಾಗುತ್ತೆ, ಅದನ್ನ ಒಂದು ಪದರವಾಗಿ. ಹಾಗೆ ಅದರ ಮೇಲೆ ಮಣ್ಣಿನ ಪದರನ ಒಂದು ಪದರವಾಗಿ ಹಾಕ್ಬೇಕಾಗುತ್ತೆ. ಹೀಗೆ ಪದರಗಳನ್ನ 1 ಮೀಟರ್ ಎತ್ತರದವರೆಗೂ ನಾವು ಹಾಕುತ್ತಾ ಹೋಗ್ಬೇಕಾಗುತ್ತೆ. ಗುಂಡಿ ತುಂಬುವವರೆಗೂ ಹಾಕ್ಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ಏನಂದ್ರೆ ನಾವು ಗೊಬ್ಬರದ ಗುಂಡಿಯಲ್ಲಿ ನಾವು ಇಲ್ಲಿ ಮಿಶ್ರ ಮಾಡಬೇಕಾಗುತ್ತೆ. ಹಾಗಾಗಿ ಗೊಬ್ಬರದ ಗುಂಡಿ ಕೊನೆಯ ಭಾಗದಲ್ಲಿ 1 ಮೀಟರ್ನಷ್ಟು ಜಾಗನ ನಾವು ಬಿಡಬೇಕಾಗುತ್ತೆ, ಖಾಲಿ ಬಿಟ್ಕೊಂಡಿರ್ಬೇಕಾಗುತ್ತೆ. ಅಂದ್ರೆ ಆಗಿಂದಾಗೆ ತಿರುವಾಗ್ತಾ ಇರ್ಬೇಕಾಗುತ್ತೆ. ಈ ತಿರುವೆ ಹಾಕೋ ಇದು ಬಂದಾಗ ಗೊಬ್ಬರವನ್ನ ತುಂಬಿದ 15 ದಿನಗಳ ಮೊದಲ ಬಾರಿಗೆ ಒಂದ್ಸರಿ ತಿರುವು ಕೊಡಬೇಕಾಗುತ್ತೆ. ಹಾಗೆ ಮತ್ತೆ 15 ದಿನಗಳಲ್ಲಿ ಅದಾದ 60 ದಿನಗಳಲ್ಲಿ ಮತ್ತೊಂದು ಬಾರಿ ನಾವು ತಿರುವನ್ನ ಕೊಡಬೇಕಾಗುತ್ತೆ. ಒಟ್ಟು 3 ಬಾರಿ ನಾವು ಇದಕ್ಕೆ ತಿರುವು ಕೊಡಬೇಕಾಗುತ್ತೆ. ಹಾಗೆ 60 ದಿನದಲ್ಲಿ ಒಂದು ತಿರು ಕೊಟ್ಟ ಮೇಲೆ 1 ತಿಂಗಳು ನಾವು ಹಾಗೆ ಅದನ್ನ ಬಿಡಬೇಕಾಗುತ್ತೆ. ಈ ಒಂದು ಪದ್ಧತಿಯಲ್ಲಿ ಮುಖ್ಯವಾಗಿ 3-4 ತಿಂಗಳಲ್ಲಿ ಗೊಬ್ಬರನ ತಯಾರು ಮಾಡಬಹುದು ಸರ್. ಅಂದ್ರೆ ಈ ಇಂದೂರು ಪದ್ಧತಿಯ ಅನುಕೂಲಗಳು ಏನು ಅಂತೀರಿ? ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸರ್, ಈ ಒಂದು ಪದ್ಧತಿಯಲ್ಲಿ ವಾತಾವರಣದಲ್ಲಿರೋ ಏನು ಆಮ್ಲಜನಕ ಇದೆಯೋ ಅದನ್ನ ಸೂಕ್ಷ್ಮ ಜೀವಿಗಳು ಉಪಯೋಗಿಸಿಕೊಂಡು ಗೊಬ್ಬರನ ತಯಾರು ಮಾಡೋದಕ್ಕೆ ಮತ್ತೆ ಕಳೆಯೋದಕ್ಕೆ ಬೇಗ ಸಹಾಯ ಮಾಡುತ್ತೆ. ಇದು ಒಂದು ಮುಖ್ಯ ಪದ್ಧತಿ. ಹಾಗೆ 3-4 ತಿಂಗಳಲ್ಲಿ ಈ ಗೊಬ್ಬರ ರೆಡಿ ಆಗೋದ್ರಿಂದ ರೈತರು ಇದನ್ನ ಬೇಗ ತಯಾರಿ ಮಾಡಿಕೊಂಡು ತಮ್ಮ ಹೊಲಗಳಿಗೆ ಇದನ್ನು ಬಳಸ್ಕೋಬಹುದು, ಬೆಳೆಗಳಿಗೆ ಉಪಯೋಗಿಸ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ್ದು ಪದ್ಧತಿ ಅಂದ್ರೆ ಬೆಂಗಳೂರು ಪದ್ಧತಿ ಅಂತ. ಹೌದು ಸರ್. ಈ ಬೆಂಗಳೂರು ಪದ್ಧತಿಯ ವಿಧಾನ ಯಾವ ರೀತಿ ಆದ್ದು ಅಂತೀರಿ? ಬೆಂಗಳೂರು ಪದ್ಧತಿ ಮುಖ್ಯವಾಗಿ ನಿಮ್ಗೆಲ್ಲ ತಿಳಿದಿರ್ಬೋದು, ನಗರ ಪ್ರದೇಶಗಳಲ್ಲಿ ಅನೇಕ ರೀತಿಯ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತಿದೆ. ಅದರಲ್ಲಿ ಮುಖ್ಯವಾಗಿ ಮಾನವನ ತ್ಯಾಜ್ಯ ಒಂದು. ಸೊ ಇದನ್ನ ನಾವು ಹೇಗೆ ಬಳಸ್ಕೋಬಹುದು ಅನ್ನೋದಕ್ಕೆ ಈ ಒಂದು ಪದ್ಧತಿನ ಬೆಂಗಳೂರು ಪದ್ಧತಿನ ಅಭಿವೃದ್ಧಿ ಮಾಡಿದ್ರು. ಸಿಎನ್ ಆಚಾರ್ಯ ಅನ್ನೋರು ಈ ಒಂದು ಪದ್ಧತಿಯನ್ನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಭಿವೃದ್ಧಿ ಮಾಡಿದ್ರು ಸರ್ ಈ ಒಂದು ಪದ್ಧತಿನ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಇಂಡೋರ್ ಪದ್ಧತಿ ಹಾಗೆ ನಾವು ಇಲ್ಲಿ ಗುಂಡಿನ ತೋಡ್ಬೇಕಾಗುತ್ತೆ. ಉಂಡಿನ ಮಾಡಿಕೊಂಡು ಅಲ್ಲಿ ತಿಳಿಸಿರುವ ಪದ್ಧತಿಯಾಗಿನೇ ನಾವು ಪದ್ರಗಳನ್ನು ಹಾಕೋಬೇಕು ಆಗುತ್ತೆ. ಬಟ್ ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ತ್ಯಾಜ್ಯ ವಸ್ತುನ ನಾವಿಲ್ಲಿ ಉಪಯೋಗಿಸಬೇಕಾಗುತ್ತೆ. ಈ ಒಂದು ಪದ್ಧತಿಯಲ್ಲಿ ಏನಂದ್ರೆ ಸೂಕ್ಷ್ಮ ಜೀವಿಗಳು ಗಾಳಿಯ ಆಶ್ರಯದಲ್ಲಿ ಒಂದು ವಾರದವರೆಗೂ ಕಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಿಕ್ಕಿದ ಕ್ರಮದಲ್ಲಿ ಸೂಕ್ಷ್ಮ ಜೀವಿಗಳ ಇಲ್ಲದೇನೆ ಈ ಒಂದು ಕಳೆಯುವಿಕೆಗೆ ಸಹಾಯ ಮಾಡುತ್ತೆ. ಆ ರೀತಿಯಾಗಿ ಎರಡು ರೀತಿಯಲ್ಲೂ ಆಗುತ್ತೆ, ಎರಡು ರೀತಿಯಲ್ಲೂ ಆಗುತ್ತೆ. ಆಮ್ಲಜನಕ ಸಹಿತ ರಹಿತ ಎರಡು ರೀತಿಯಲ್ಲಿ ಆಗುತ್ತೆ, ಎರಡು ರೀತಿಯಲ್ಲಿ ಆಗುತ್ತೆ. ಈ ಒಂದು ಪದ್ಧತಿಯಲ್ಲಿ ಏನಂದ್ರೆ ಗುಂಡಿಯಲ್ಲಿ ನಾವು ತುಂಬಿ 1 ಮೀಟರ್ನಷ್ಟು ಭೂಮಿಯ ಮೇಲಿಂದ ನಾವು ತುಂಬಬೇಕಾಗುತ್ತೆ ತ್ಯಾಜ್ಯ ವಸ್ತುಗಳನ್ನ. ಆಮೇಲೆ ಅದಕ್ಕೆ ದಪ್ಪನಾಗಿ ಮಣ್ಣಿನ ರಾಡಿನ ನಾವು ಮುಚ್ಚಬೇಕಾಗುತ್ತೆ, ಚೆನ್ನಾಗಿ ಸವರ್ಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ಏನಂದ್ರೆ ಮುಖ್ಯವಾಗಿ 8-9 ತಿಂಗಳು ಬೇಕಾಗುತ್ತೆ ಸರ್, ಈ ಒಂದು ಗೊಬ್ಬರ ದೀರ್ಘವಾಗಿ ಸಮಯ ತೆಗೆದುಕೊಳ್ಳುತ್ತೆ. ಜೊತೆಗೆ ಇಲ್ಲಿ ತಿರುವಾಕುವಂತ ಪ್ರಕ್ರಿಯೆ ಇರೋದಿಲ್ಲ, ಇದರಲ್ಲಿ ಮುಖ್ಯವಾಗಿ ತಿರುವಿ ಹಾಕುವಂತ ಪ್ರಕ್ರಿಯೆ ಇರೋದಿಲ್ಲ, ಯಾಕಂದ್ರೆ ಇದು ಮನುಷ್ಯರ ತ್ಯಾಜ್ಯವನ್ನೆಲ್ಲ ಬಳಸಿರ್ತೀವಿ ಬಳಸಿರೋದ್ರಿಂದ. ಹಾಗಾಗಿನೇ ಇದನ್ನ ಬೆಂಗಳೂರು ಪದ್ಧತಿಯಲ್ಲಿ ಈ ಒಂದು ಮಾನವನ ತ್ಯಾಜ್ಯ ವಸ್ತುಗಳನ್ನ ಬಳಸಿ ಗೊಬ್ಬರ ಮಾಡೋದಕ್ಕೋಸ್ಕರನೇ ಈ ಒಂದು ಪದ್ಧತಿನ ಬೆಂಗಳೂರು ಪದ್ಧತಿ ಕಂಡು ಹಿಡಿದಿರೋದು. ಈ ಒಂದು ಪದ್ಧತಿಯನ್ನ ನಾವು ಅಳವಡಿಕೆ ಮಾಡ್ಕೊಂಡಿದ್ದೆ ಆದಲ್ಲಿ ಕಾಂಪೋಸ್ಟ್ ನಲ್ಲಿ ಕೆಟ್ಟ ದುರ್ವಾಸನೆ ಮುಖ್ಯವಾಗಿ ಇರೋದಿಲ್ಲ ಸರ್. 8-9 ತಿಂಗಳಲ್ಲಿ ಏನು ಈ ಒಂದು ಹಾನಿಕಾರಕ ಅಂಶಗಳಿರುತ್ತೋ ಅವೆಲ್ಲನೂ ಈ ಒಂದು ಪದ್ಧತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ, ಏನು ಬೇರೆ ಗೊಬ್ಬರಗಳಿಗೆ ನಾವು ಅಷ್ಟೊಂದು ಅವಶ್ಯಕತೆ ಬರೋದಿಲ್ಲ ಅಂತೀರಿ. ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಸರ್ ಈ ಒಂದು ಮಾನವನ ತ್ಯಾಜ್ಯ ಯೂಸ್ ಮಾಡಿರುವಂತಹ ಗೊಬ್ಬರದಲ್ಲಿ. ಹಾಗಾಗಿ ಇದನ್ನ ಹೆಚ್ಚು ಸಾಂದ್ರತೆಯುಳ್ಳ ಸಾವಯವ ಗೊಬ್ಬರವಾಗಿ ನಾವು ಇದನ್ನ ಬಳಸ್ಕೋದು. ಸೊ ಇಲ್ಲಿ ಏನಂದ್ರೆ ಮನುಷ್ಯರು ಯಾವುದೇ ಒಂದು ಇಂಜರಿಕೆ ಇಲ್ಲದೆ ತಮ್ಮ ಬೆಳೆಗಳಿಗೆ ಈ ಒಂದು ಗೊಬ್ಬರನ ಉಪಯೋಗಿಸಬಹುದು. ಇದು ಬೆಂಗಳೂರು ಪದ್ಧತಿ ಅಂತ ಅಂದು. ಇನ್ನೊಂದು ತಾವು ತಿಳಿಸಿದ್ದು ನಾಡ ಪದ್ಧತಿ ಅಂತ ಅಂದು. ಈ ಒಂದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರ? ನಾಡ ಪದ್ಧತಿಯಲ್ಲಿ ಸರ್ ನಾವು ಮುಖ್ಯವಾಗಿ ಕಾಂಪೋಸ್ಟ್ ತಯಾರಿಸಲು ತೊಟ್ಟಿನ ಪಾಯ ಹಾಕಿ ನೆಲದ ಮೇಲೆ ನಿರ್ಮಾಣ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ತೊಟ್ಟಿನ ಕಟ್ಟುವಾಗ ಗಾಳಿ ಆಡಲು ಒಂದು 4 ರಂಧ್ರನ ನಾವು ಆಡಬೇಕಾಗುತ್ತೆ. ಏನಂದ್ರೆ ಈ ರಂಧ್ರದಲ್ಲಿ ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಉಪಯೋಗ ಮಾಡಿಕೊಂಡು ಸೂಕ್ಷ್ಮ ಜೀವಿಗಳು ಕಳೆಯುವ ಕ್ರಿಯೆಗೆ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿನೂ ತಿಳಿಸಿರುವ ಹಾಗೆನೆ ಇಂಡೋರ್ ಪದ್ಧತಿ ಆಗಿರ್ಬೋದು, ಬೆಂಗಳೂರು ಪದ್ಧತಿ ಹಾಗೆನೆ ನಾವು ಪದಾರ್ಥಗಳನ್ನ ತ್ಯಾಜ್ಯ ವಸ್ತುಗಳನ್ನ ಪದರಗಳಾಗಿ ಹರಡಬೇಕಾಗುತ್ತೆ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ತೇವಾಂಶನ ನಾವು ಆಗ್ಲೇ ಹೇಳಿದಂಗೆ 50-60% ಅಷ್ಟು ಕಾಪಾಡ್ಕೋಬೇಕಾಗುತ್ತೆ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ತ್ಯಾಜ್ಯ ವಸ್ತುಗಳನ್ನ 1.5 ಅಡಿಯಷ್ಟು ಎತ್ತರಕ್ಕೆ ಗುಡಿಸಲಿನ ಆಕಾರದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಈ ಒಂದು ರೀತಿ ಮಾಡಿದ 15-20 ದಿನಗಳಲ್ಲಿ ಏನ್ ಈ ಸಾವಯವ ವಸ್ತುಗಳ ಮಟ್ಟ ಕುಸಿತ ಆಗುತ್ತೆ ಸರ್, ಕುಸಿಯುತ್ತೆ. ಸೊ ಅದಾಗಿ 15-20 ದಿನಗಳ ಮತ್ತೆ ಈ ಬೇರೆ ತ್ಯಾಜ್ಯ ವಸ್ತುಗಳನ್ನು ನಾವು ಪದರ ಪದರವಾಗಿ ಮತ್ತೆ ತುಂಬಿ ಆ ಮೊತ್ತಕ್ಕೆ ತರಬೇಕಾಗುತ್ತೆ, ಮತ್ತೆ ಆ ಒಂದು ಗುಡಿಸಲ ಆಕಾರಕ್ಕೆ ತಂದು ಬಿಡಬೇಕಾಗುತ್ತೆ. ಈ ಒಂದು ರೀತಿಯಲ್ಲಿ ಸಹ ನಾವು 3-4 ತಿಂಗಳಲ್ಲಿ ಗೊಬ್ಬರನ ತಯಾರು ಮಾಡ್ಕೋಬಹುದು. ಮತ್ತೆ ಈ ಪದ್ಧತಿಯಲ್ಲಿ ಗೊಬ್ಬರನ ತಿರುವಿ ಹಾಕುವ ಅವಶ್ಯಕತೆ ಮುಖ್ಯವಾಗಿ ಇರೋದಿಲ್ಲ. ಬೆಂಗಳೂರು ಪದ್ಧತಿಯಲ್ಲೂ ಕೂಡ ನಾವು ತಿರುವ ಹಾಕಲ್ಲ, ಇಲ್ಲೂ ಕೂಡ ಅದರ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇದು ಸ್ವಲ್ಪ ಕಡಿಮೆ ಸಮಯನೇ ತೆಗೆದುಕೊಳ್ಳುತ್ತೆ, 3-4 ತಿಂಗಳಲ್ಲಿ ನಾವು ಮಾಡಬಹುದು ಅಂತೀರಿ. ಇನ್ನೊಂದು ತಾವು ಹೇಳಿದ್ದು ಜಪಾನ್ ಪದ್ಧತಿ ಅಂತದ್ದು, ಅದನ್ನ ತೊಟ್ಟಿ ಪದ್ಧತಿ ಅಂತ ಕೂಡ ಕರೀತಾರೆ. ಈ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಾವು ಈ ಕಾಂಪೋಸ್ಟ್ ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು ಅಂತೀರಿ? ಜಪಾನ್ ಮಾದರಿ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಕಲ್ಲು ಚಪ್ಪಡಿನ ಬಳಸಿ ನಾವು ತೊಟ್ಟಿನ ನಿರ್ಮಾಣ ಮಾಡಬೇಕಾಗುತ್ತೆ ಸರ್. ಇಲ್ಲಿ ತೊಟ್ಟಿಯ ತಳಭಾಗದಲ್ಲಿ ನಾವು ಸಗಣಿ ಬಗಡನ ಯೂಸ್ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ನೆಲವನ್ನ ಸಮತಟ್ಟವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೊದಲು ತೊಟ್ಟಿಯಲ್ಲಿ ನಿಧಾನವಾಗಿ ಕಳೆಯುವಂತಹ ವಸ್ತುಗಳು, ಈಗ ತೆಂಗಿನ ಗರಿ ಆಗಿರ್ಬೋದು, ತೆಂಗಿನ ಉಡಿ ಆಗಿರ್ಬೋದು, ಈ ತರ ನಿಧಾನವಾಗಿ ಕಳೆಯುವಂತಹ ವಸ್ತುಗಳನ್ನ ನಾವು ಮೊದಲು ಒಂದು ಪದರವಾಗಿ ನಾವು ಉಪಯೋಗಿಸಬೇಕಾಗುತ್ತೆ ತಳಕ್ಕೆ. ಹಾಗೆ ಸಗಣಿ ಬಗ್ಡ ಏನಿದೆಯೋ ಸಗಣಿ ಬಗ್ಡ ಆಗಿರ್ಬೋದು ಮತ್ತು ಸೂಕ್ಷ್ಮ ಜೀವಿಗಳ ಇರುವಂತಹ ಮಿಶ್ರಣವನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಿಧಾನವಾಗಿ ಕಳೆಯುವಂತ ವಸ್ತು ಇರೋದ್ರಿಂದ ನಾವು ಆ ಸೂಕ್ಷ್ಮ ಜೀವಿಗಳ ಬಳಸ್ಕೋಬೇಕಾಗುತ್ತೆ, ಸೋಂಕನ್ನ ಹಾಕ್ಬೇಕಾಗುತ್ತೆ. ಇದಾದ ನಂತರ ಪದರ ಪದರವಾಗಿ 6 ಪದರಗಳನ್ನ ನಾವು ಹಾಕ್ಬೇಕಾಗುತ್ತೆ. ತಿಳಿಸಿರುವ ಹಾಗೇನೆ ಕಳೆಯುವಿಕೆ ಆಧಾರದ ಮೇಲೆ 6 ಪದರಗಳನ್ನ ನಾವು ಬೆಳೆಸ್ಕೊಂಡು ಈ ಒಂದು ಪದ್ಧತಿನ ನಾವು ಮಾಡ್ಬೇಕಾಗುತ್ತೆ. ಎಲ್ಲಾ ಪದರಗಳ ಮಧ್ಯದಲ್ಲೂ ನಾವು ಮುಖ್ಯವಾಗಿ ಸಗಣಿ ಬಗ್ಡ ಮತ್ತು ಸೂಕ್ಷ್ಮ ಜೀವಿಗಳ ಮಿಶ್ರಣವನ್ನ ನಾವು ಬೆಳೆಸ್ಕೊಂಡು ಸಾಕಷ್ಟು ತೇವಾಂಶನ ಇಲ್ಲಿ ಕಾಪಾಡ್ಕೋಬೇಕಾಗುತ್ತೆ. ಇಲ್ಲಿನೂ ಸಹ ನಾವು ಕಾಂಪೋಸ್ಟ್ ನ ತಿರುವಿ ಹಾಕಬೇಕಾಗುತ್ತೆ. ಹಾಗಾಗಿ ಹೇಗೆ ಇಂಡೋರ್ ಪದ್ಧತಿಯಲ್ಲಿ ಹೇಗೆ ಹೇಳಿದೀವೋ ಹಾಗೆ ಇಲ್ಲಿನೂ ಒಂದು ತೊಟ್ಟಿಯ ಕೊನೆಯ ಭಾಗದಲ್ಲಿ ನಾವು ಒಂದು ಸ್ವಲ್ಪ ಜಾಗನ ಬಿಟ್ಕೊಂಡು ಕಾಂಪೋಸ್ಟ್ ನ ತಿರುವಿ ಹಾಕೊಳ್ಳಲು ಬಿಟ್ಕೋಬೇಕಾಗುತ್ತೆ ಸರ್. ಅಂದ್ರೆ ಇಲ್ಲೂ ಕೂಡ ನಾವು ತಿರುವಿ ಹಾಕೊಳ್ತಾ ಇರಬೇಕಾಗತ್ತೆ. ಹೌದು ಸರ್, ಇಲ್ಲಿನೂ ತಿಳಿವೆ ಹಾಕ್ಬೇಕಾಗುತ್ತೆ ಸರ್. ಅದಕ್ಕೊಂದು ಗಾಳಿನೂ ಕೂಡ ಮಿಶ್ರ ಆಗುತ್ತೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕೂಡ ಉತ್ತಮವಾಗುತ್ತೆ. ಇದೊಂದು ರೀತಿ ಸುಲಭವಾದ ಪದ್ಧತಿ ಅಲ್ವೇ ಇದು? ಹೌದು ಸರ್, ಜಪಾನ್ ಪದ್ಧತಿ ಅಥವಾ ತೊಟ್ಟಿ ಪದ್ಧತಿ. ತೊಟ್ಟಿ ಪದ್ಧತಿ ಏನಂದ್ರೆ, ಇಲ್ಲಿ ತೊಟ್ಟಿ ಕಟ್ಟೋದಕ್ಕೆ ರೈತರು ಯೋಚನೆ ಮಾಡ್ತಾರೆ, ಅದಕ್ಕೆ ಖರ್ಚಾಗುತ್ತೆ ಅಂತ. ಬಟ್ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಈ ಒಂದು ತೊಟ್ಟಿ ನಿರ್ಮಾಣಕ್ಕೆ ಸಹಾಯಧನ ಕೊಡ್ತಿದ್ದಾರೆ. ಅದರ ಉಪಯೋಗನ ರೈತರು ಪಡ್ಕೊಂಡು ಒಂದ್ ಸರಿ ನಿರ್ಮಾಣ ಮಾಡಿಕೊಂಡ್ರೆ ಅದನ್ನ ಬಹಳ ವರ್ಷಗಳವರೆಗೂ ನಾವು ಬಳಸಬಹುದು ಸರ್. ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತೆಂಗಿನ ಮರಗಳು ಇದಾವೆ ಕೂಡ. ತೆಂಗಿನ ಒಂದು ಕೈಗಾರಿಕೆಗಳು ಕೂಡ ಇದಾವೆ, ಸಾಕಷ್ಟು ತೆಂಗಿನ ನಾರಿ ಪುಡಿ ಕೂಡ ಸಿಗುತ್ತೆ. ಅದನ್ನ ನಮ್ಮ ರೈತ ಬಾಂಧವರು ಸುಟ್ಟು ವ್ಯಯ ಮಾಡ್ತಾ ಇರ್ತಾರೆ. ಅದ್ರ ಬದಲಿಗೆ ಇದನ್ನು ಕೂಡ ನಾವು ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಬಳಸ್ಕೋಬಹುದು. ಹೌದು ಸರ್, ಖಂಡಿತವಾಗಿ ಈ ತೆಂಗಿನ ನಾರಿನ ಪುಡಿನ ನಾವು ಕಾಂಪೋಸ್ಟ್ ಬಳಕೆಗೆ ಉಪಯೋಗಿಸಬಹುದು. ಯಾಕೆಂದ್ರೆ ಇದ್ರ ಸಿಪ್ಪೆಯಲ್ಲಿ ಶೇಕಡ 70% ನಮ್ಗೆ ಪುಡಿ ರೂಪದಲ್ಲಿ ದೊರಕುತ್ತೆ. ಬಟ್ ಒಂದು ಮುಖ್ಯ ಇದರಲ್ಲಿ ಅಡಚಣೆ ಏನಂದ್ರೆ, ಇದರಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಅನುಪಾತ 100:1 ಇರೋದ್ರಿಂದ ಇದು ಕಳೆಯುವಿಕೆಯನ್ನ ನಿಧಾನ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ನೇರವಾಗಿ ನಾವು ಕೃಷಿ ಇದರಲ್ಲಿ ಬಳಸೋದಕ್ಕೆ ಸೂಕ್ತ ಅಲ್ಲ. ಅಂದ್ರೆ ಯಾವ ಅಂಶ ಅದು ನಿಧಾನವಾಗಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡೋದು? ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಲೆಗ್ನಿನ್ ಅಂಶ ಹೆಚ್ಚು ಇರುತ್ತೆ, ಫಿನಾಲ್ ಅಂಶ ಹೆಚ್ಚು ಇರುತ್ತೆ, ನಿಧಾನ ಕಳೆಯೋದಕ್ಕೆ ನಿಧಾನ ಆಗುತ್ತೆ. ಹಾಗಾಗಿ ಕಾಂಪೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಕಾಂಪೋಸ್ಟ್ ಮಾಡೋದಕ್ಕೆ ಮುಂಚೆ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, 5 gram ಸುಣ್ಣಕ್ಕೆ ಒಂದು 20 liters ನೀರನ್ನ ಮಿಶ್ರಣ ಮಾಡಿ ನಾವು ಈ ಒಂದು ತೆಂಗಿನ ನಾರಿನ ಪುಡಿಗೆ ಚುಮುಕ್ಸಿ ಒಂದು ದಿನ ಹಾಗೆ ಬಿಡಬೇಕಾಗುತ್ತೆ. ಈ ತರ ಬಿಟ್ಟಾಗ ಕಾಂಪೋಸ್ಟ್ ಕಳೆಯೋದಕ್ಕೆ ಅನುಕೂಲಕರವಾದ ಕಚ್ಚಾ ವಸ್ತುವಾಗಿ ನಮ್ಗೆ ಸಿದ್ಧವಾಗುತ್ತೆ. ಈ ಒಂದು ಕಚ್ಚಾ ವಸ್ತು ಸಿದ್ಧ ಆದ್ಮೇಲೆ ಬೇರೆ ಸಾವಯವ ವಸ್ತುಗಳನ್ನ ನಾವು ಉಪಯೋಗಿಸಿಕೊಂಡು ಈ ಒಂದು ತೆಂಗಿನ ನಾರಿನ ಪುಡಿ ಕಾಂಪೋಸ್ಟ್ ಅನ್ನ ನಾವು ತಯಾರು ಮಾಡಬಹುದು. ಅಂದ್ರೆ ಇದನ್ನು ಮೊದಲಿಗೆ ಸ್ವಲ್ಪ ಉಪಚಾರಕ್ಕೆ ಒಳಪಡಿಸಿ ಬಳಸ್ಕೋಬೇಕಾಗತ್ತೆ. ಈ ಉಪಚಾರಕ್ಕೆ ಒಳಪಡಿಸೋದ್ರಿಂದ ಏನು ಈ ಲಿಗ್ನಿನ್ ಅಂಶ ಫಿನಾಲ್ ಅಂಶನ ನಾವು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡಬಹುದು. ಆಗ ಮುಂದೆ ಸಾವಯವ ವಸ್ತುಗಳು ಏನು ಸಗಡಿ ಬಗ್ಡ ಆಗಿರ್ಬೋದು ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸಿಕೊಂಡು ಬೇಗ ಅದನ್ನ ಕಳೆಯೋದಿಕ್ಕೆ ಉಪಯೋಗ ಮಾಡಬಹುದು. ಮುಖ್ಯವಾಗಿ ಇಲ್ಲಿ ನಾವು ಕೆಲವೊಂದು ಅಣಬೆ ಜಾತಿಯ ಒಂದು ಸೂಕ್ಷ್ಮ ಜೀವಿಗಳನ್ನು ಕೂಡ ಬಳಸ್ಕೊಳ್ತೀವಿ. ಹೌದು ಸರ್, ಅವುಗಳು ಹೆಚ್ಚಿಗೆ ಸಹಾಯ ಮಾಡ್ತವೆ. ಮುಖ್ಯ ಒಂದು ಅಂಶ ಏನಂದ್ರೆ, ಈ ಒಂದು ತೆಂಗಿನ ನಾರಿನ ಪುಡಿಯಲ್ಲಿ ಹೆಚ್ಚಿನ ನೀರನ್ನ ಶೇಖರಣೆ ಮಾಡುವಂತ ಶಕ್ತಿ ಇರೋದ್ರಿಂದ ಈ ಒಂದು ಗೊಬ್ಬರನ ರೈತರು ಉಪಯೋಗ ಮಾಡೋದ್ರಿಂದ ಈ ನೀರಿನ ಬಳಕೆನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡ್ಕೋಬಹುದು. ಹೌದು ಸರ್. ಇನ್ನೊಂದು ತಾವು ಹೇಳಿದ್ದು ಈ ಎರೆಗೊಬ್ಬರ ಅಂತ, ಈ ಎರೆಗೊಬ್ಬರವನ್ನ ತಯಾರು ಮಾಡುವಂತ ವಿಧಾನ ಹೇಗೆ ಅಂತಿದೆ? ಈ ಎರೆಹುಳ ಗೊಬ್ಬರವನ್ನ ರೈತರು ತಮ್ಮ ಹೊಲದಲ್ಲಿಯೇ ತಯಾರು ಮಾಡ್ಕೋಬಹುದು. ಏನು ತಮ್ಮ ರೈತರು ತಮ್ಮ ಹೊಲದಲ್ಲಿ ಸಿಗುವಂತ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಒಂದು ಎರೆಹುಳ ಗೊಬ್ಬರನ ನಾವು ತಯಾರು ಮಾಡ್ಕೋಬಹುದು. ಮುಖ್ಯವಾಗಿ ಇಲ್ಲಿ ಏನಂದ್ರೆ, ನಾವು ತೊಟ್ಟಿನ ನಿರ್ಮಾಣ ಮಾಡಬೇಕಾಗುತ್ತೆ. ಈ ಒಂದು ತೊಟ್ಟಿಯ ಅಳತೆ 8 feet ಉದ್ದ ಇರಬೇಕು, ಮತ್ತೆ 4 feet ಅಗಲ ಇರಬೇಕು, ಮತ್ತು 2 feet ಎತ್ತರ ಇರಬೇಕು. ಈ ರೀತಿ ನಾವು 2 ನಾವು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವು ಒಂದು ತೊಟ್ಟಿಯಲ್ಲಿ ಸಿಗುವಂತಹ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ನಾವು ತುಂಬಿ ಬಿಡಬೇಕಾಗುತ್ತೆ. ಕಳೆಯುವಂತ ತ್ಯಾಜ್ಯ ವಸ್ತುಗಳನ್ನ ಬಿಡಬೇಕಾಗುತ್ತೆ. ಮೊದಲು ನಾವು 15 days ಆ ವಸ್ತುಗಳನ್ನ ಕಳೆಯೋದಕ್ಕೆ ಮುಖ್ಯವಾಗಿ ಬಿಡಬೇಕು. ಸ್ವಲ್ಪ ನೀರು ಚುಮುಕ್ಸಿಕೊಂಡು ಬಿಡಬೇಕಾಗುತ್ತೆ, ಕಳೆಯೋದಕ್ಕೆ ಬಿಡಬೇಕು. ಏನಕ್ಕೆ ಅಂತಂದ್ರೆ, ಏನು ಈ ಎರೆಹುಳ ನಾವು ತೊಟ್ಟಿಗೆ ಬಿಡುವುದಕ್ಕೆ ಮುಂಚೆ ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ಹುಳಗಳು ಅದನ್ನ ಚೆನ್ನಾಗಿ ತಿಂದು ಅನುಕೂಲ ಆಗುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಳೆಯೋದ್ರಿಂದ ಆ ಶಾಖನೂ ಕೂಡ ಕಡಿಮೆ ಆಗಿರುತ್ತೆ. ಕಳೆಯೋದ್ರಿಂದ ಏನು ಟೆಂಪರೇಚರ್ ನಾವು ಶಾಖ ಉಷ್ಣಾಂಶ ಅಂತ ಏನೋ ಹೇಳ್ತೀವೋ ಅದರ ಪ್ರಮಾಣ ಕಡಿಮೆ ಆಗಿ ಹುಳುಗಳು ಅಲ್ಲಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಅರೆಕಳಿತ ಪದಾರ್ಥಕ್ಕೆ ನಾವು ಎರೆಹುಳನ್ನು ಬಿಡಬೇಕಾಗುತ್ತೆ 15 ಆದ್ಮೇಲೆ. ಈ ರೀತಿ ಎರೆಹುಳನ ನಾವು ಬಿಟ್ಟಾಗ ಮುಖ್ಯವಾಗಿ ಒಂದು ತೊಟ್ಟಿಗೆ ನಾವು 3 kg ಎರೆಹುಳನ ಬಿಡಬೇಕಾಗುತ್ತೆ. ಈ ರೀತಿ ಬಿಟ್ಟಂತಹ ಎರೆಹುಳಗಳು ತ್ಯಾಜ್ಯ ವಸ್ತುಗಳನ್ನ ತಿಂದು ಇಕ್ಕೆಗಳಾಗಿ ಬಿಟ್ಟು ಈ ಒಂದು ಎರೆಹುಳಗಳು ಕೆಳಗಡೆ ತೊಟ್ಟಿಯ ಕೆಳಗಡೆ ಹೋಗುತ್ತೆ. ಹಾಗಾಗಿ ನಾವು ಮೇಲೆ ಶೇಖರಣೆ ಆಗಿರುವಂತಹ ಎರೆಹುಳ ಗೊಬ್ಬರನ ನಾವು ಸುಲಭವಾಗಿ ಬೇರ್ಪಡಿಸ್ಕೋಬಹುದು. ಇದು ಮುಖ್ಯವಾಗಿ ಎರೆಹುಳ ಗೊಬ್ಬರ. ಅಂದ್ರೆ ಒಂದ್ಸರಿ ಒಂದು ತಟ್ಟಿನಲ್ಲಿ ಇದು ತ್ಯಾಜ್ಯ ಎಲ್ಲ ತಿಂದು ಮುಗಿದಾದ್ಮೇಲೆ ಇನ್ನೊಂದು ತೊಟ್ಟಿನ ಸಿದ್ಧಪಡಿಸಿರ್ಬೇಕು. ಅದೇ ರೀತಿ ಇನ್ನೊಂದು ತೊಟ್ಟಿನ ಸಿದ್ಧಪಡಿಸಿಕೊಂಡಿದ್ದಾಗ ಇದೇ ತೊಟ್ಟಿಯಲ್ಲಿ ಇರುವಂತಹ ಎರೆಹುಳಗಳನ್ನ ತೆಗೆದುಕೊಂಡು ನಾವು ನಮ್ಮ ರೈತರು ಹೇಳಿರೋ ಪ್ರಕಾರ ಎರೆಹುಳುಗಳೇ ಅಲ್ಗು ಹೋಗ್ತವೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತೊಟ್ಟಿ ನಿರ್ಮಾಣ ಆಗಿರೋದ್ರಿಂದ ಒಂದ್ ತೊಟ್ಟಿಯಿಂದ ಇನ್ನೊಂದ್ ತೊಟ್ಟಿಗೆ ನಾವು ಬಿಡಬೇಕಾಗುತ್ತೆ. ಇದು ಒಂದು ಉತ್ತಮವಾದಂತಹ ಗೊಬ್ಬರ ಅಂತಾನೆ ಹೇಳಬಹುದು. ಇನ್ನ ನಗರ ತ್ಯಾಜ್ಯವನ್ನ ಬಳಸಿಕೊಂಡು ಈ ಡ್ರಮ್ ಕಾಂಪೋಸ್ಟ್ ಅನ್ನು ಕೂಡ ತಯಾರು ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಒಂದು ಡ್ರಮ್ ಕಾಂಪೋಸ್ಟ್ ಏನಿದೆಯೋ ಅದು ನಗರ ಪ್ರದೇಶಗಳಿಗೆ ಇದು ಹೆಚ್ಚು ಸೂಕ್ತವಾಗಿದೆ. ಯಾಕೆಂದ್ರೆ ಎಲ್ಲಾ ಮನೆಗಳಲ್ಲೂ ಯಥೇಚ್ಛವಾಗಿ ನಾವು ತ್ಯಾಜ್ಯನ ಉತ್ಪತ್ತಿ ಮಾಡ್ತೀವಿ. ಈ ತ್ಯಾಜ್ಯಗಳನ್ನ ನಾವು ಹೊರಗಡೆ ಚೆಲ್ಲದೆ ಮನೆಯಲ್ಲೇ ಒಂದು ಡ್ರಮ್ ಅನ್ನ ನಾವು ಬಳಸ್ಕೊಂಡು ಈ ಒಂದು ತ್ಯಾಜ್ಯ ವಸ್ತುಗಳನ್ನ ಆ ಡ್ರಮ್ ನಲ್ಲಿ ಹಾಕಿ ಕಳಿಯೋದಕ್ಕೆ ಬಿಟ್ಟು ನಾವು ಗೊಬ್ಬರನ ತಯಾರು ಮಾಡಿಕೊಂಡು ಬಳಸ್ಕೋಬಹುದು. ನಾವು ಮನೆಗಳಲ್ಲಿ ಏನು ಗಿಡಗಳಿದೆಯೋ, ಮತ್ತೆ ತಾರಸಿ ಕೃಷಿ ಅಂತ ಇತ್ತೀಚೆಗೆ ಮಾಡ್ತಿದ್ದಾರೆ, ಕೈತೋಟಗಳಾಗಿರ್ಬೋದು, ಈ ಒಂದು ಚಟುವಟಿಕೆಗೆ ನಾವು ಬಳಸ್ಕೋಬಹುದಾಗಿದೆ. ಇದು ಡ್ರಮ್ ಕಾಂಪೋಸ್ಟ್, ಡ್ರಮ್ ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ. ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಈ ಸಾವಯವ ಇಂಗಾಲ ಮತ್ತು ಸಾರಜನಕದ ಅನುಪಾತದ ಮಹತ್ವ ಏನು ಅಂತೀರಿ? ಮುಖ್ಯವಾಗಿ ಇಲ್ಲಿ ನಾವು ಸಾವಯವ ಇಂಗಾಲ ಮತ್ತು ಸಾರಜನಕದ ಅನುಪಾತ ಹೆಚ್ಚಾಗಿದ್ದಾಗ, ಮುಖ್ಯವಾಗಿ 50 ಹೆಚ್ಚಾಗಿದ್ದಾಗ ಏನಾಗುತ್ತೆ, ಈ ಸಾವಯವ ವಸ್ತುಗಳ ಕಳಿವಿಕೆ ಕ್ರಿಯೆನ ನಿಧಾನಗೊಳಿಸುತ್ತೆ. ಹಾಗಾಗಿ ಈ ಒಂದು ಕಾಂಪೋಸ್ಟ್ ವಿಧಾನದಲ್ಲಿ ಸಾವಯವ ಇಂಗಾಲದ ಮತ್ತು ಸಾರಜನಕದ ಅನುಪಾತ 20:1 ಇದ್ರೆ ಬಹಳ ಒಳ್ಳೆಯದು. ಬಹಳ ಅದು ಜಾಸ್ತಿ ಇತ್ತು ಅಂತಂದ್ರೆ ಕಳಿವ ಕ್ರಿಯೆ ನಿಧಾನ ಆಗುತ್ತೆ, ಮತ್ತೆ ಕಾಂಪೋಸ್ಟ್ ತಯಾರಿಸೋದು ನಿಧಾನ ಆಗುತ್ತೆ. ಅದರಿಂದ ಈ ಒಂದು ಅನುಪಾತದಲ್ಲಿ ಇರುವಂತ ವಸ್ತುಗಳನ್ನೇ ಬಳಸ್ಕೊಳ್ಳೋದು ಒಳ್ಳೇದು ಅಂತೀರಿ? ಹೌದು. ಇನ್ನ ಮುಖ್ಯವಾಗಿ ಕೊನೆಯದಾಗಿ, ಈಗ ಚೆನ್ನಾಗಿ ಕಾಂಪೋಸ್ಟ್ ತಯಾರಾಗಿರುತ್ತೆ, ಮಾಗಿರುತ್ತೆ, ಅದನ್ನ ನಮ್ಮ ರೈತ ಮಾನವರು ಹೇಗೆ ಗುರುತಿಸಬಹುದು ಅಂತೀರಿ? ಇಲ್ಲಿ ಮುಖ್ಯವಾಗಿ ನಾವು ಉಷ್ಣಾಂಶನ ಗಮನಿಸಬೇಕಾಗುತ್ತೆ. ಉಷ್ಣಾಂಶ ಇಲ್ಲಿ ಸ್ಥಿರವಾಗಿರ್ಬೇಕಾಗತ್ತೆ ಕಾಂಪೋಸ್ಟ್ ಗೊಬ್ಬರದಲ್ಲಿ. ಹಾಗೆ ದುರ್ವಾಸನೆ ಇರಬಾರದು, ಮತ್ತೆ ಈ ಒಂದು ಕಾಂಪೋಸ್ಟ್ ಬಣ್ಣ ಕಂದುಯುಕ್ತ ಕಪ್ಪು ಇರಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ರಸಸಾರ 7 ಹತ್ರ ಇರಬೇಕಾಗುತ್ತೆ. ಹಾಗೆ ನಾವು ಬೇರೆ ಒಂದು ಅಂಶಗಳನ್ನು ನಾವು ಇದರಿಂದ ಗಮನಿಸಬೇಕಾಗುತ್ತೆ. ಲವಣಾಂಶ ಆಗಿರ್ಬೋದು, ಸಾರಜನಕ, ರಂಜಕ, ಪೊಟ್ಯಾಶ್, ಹಾಗೆ ಮಧ್ಯಮ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಆಗಿರ್ಬೋದು, ಲಘು ಪೋಷಕಾಂಶಗಳು, ಇವೆಲ್ಲರ ಪ್ರಮಾಣವನ್ನು ನಾವು ನೋಡಿ ಕಾಂಪೋಸ್ಟ್ ನ ಗುರುತಿಸಬಹುದು. ಮತ್ತೆ ಕೆಲವೊಂದು ಈ ವಿಷಕಾರಿ ಅಂಶಗಳಿರುವಂತಹ ತ್ಯಾಜ್ಯಗಳನ್ನ ಬಳಸ್ಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ನಾವು. ಕೆಲವೊಂದು ಈ ರಾಸಾಯನಿಕ ಕೈಗಾರಿಕೆಗಳ ತ್ಯಾಜ್ಯ ಇದೆಲ್ಲ ಬೇರೆ ಸಾವಯವ ತ್ಯಾಜ್ಯಗಳ ಜೊತೆ ಮಿಶ್ರ ಆಗ ಸಾಧ್ಯತೆ ಇರುತ್ತೆ, ಅಂತದನ್ನ ಬಳಸ್ಕೋಬಾರ್ದು. ಅಂತದನ್ನ ನಾವೇನಾದ್ರೂ ಬಳಸ್ಕೊಂಡು ಕಾಂಪೋಸ್ಟ್ ತಯಾರಿಸಿ ನಮ್ಮ ಜಮೀನಿಗೆ ಹಾಕಿದರೆ ಮತ್ತೆ ನಮ್ಮ ಮಣ್ಣಿನ ಒಂದು ಮಾಲಿನ್ಯ ಕೂಡ ಸಾಧ್ಯತೆ ಇರುತ್ತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿನೂ ಕೂಡ ಕೊಡ್ತೀರಾ? ಖಂಡಿತವಾಗಿ ನಾವು ತರಬೇತಿನ ಕೊಡ್ತೀವಿ. ಎಲ್ಲಾ ರೈತ ಬಾಂಧವರು ಈ ಕಾಂಪೋಸ್ಟ್ ತಯಾರಿಕೆ ತರಬೇತಿಯನ್ನ ತಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೇ ಆಗಿರ್ಬೋದು, ನಾವು ರೈತರಿಗೆ ಈ ಒಂದು ಕಾಂಪೋಸ್ಟ್ ತರಬೇತಿನ ನೀಡ್ತೀವಿ. ಎಲ್ಲಾ ರೈತರು ಈ ಒಂದು ತರಬೇತಿಯ ಸದುಪಯೋಗವನ್ನು ಪಡಿಸ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ವಿವಿಧ ಕಾಂಪೋಸ್ಟ್ ತಯಾರಿಕಾ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಿ ಗಾಯತ್ರಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9740483330. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9740483330. ತುಂಬ ಸಂತೋಷ ಡಾಕ್ಟರ್ ಗಾಯತ್ರಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಬಗೆಯ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳ ಬಗ್ಗೆ, ಅದರ ಅನುಕೂಲಗಳ ಬಗ್ಗೆ ಸಾಕಷ್ಟು ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕಾಂಪೋಸ್ಟ್ ತಯಾರಿಕಾ ವಿಧಾನಗಳು ಮತ್ತು ಪ್ರಾಮುಖ್ಯತೆ ಕುರಿತು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಬಿ ಗಾಯತ್ರಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಸಂಜೆ 5:30 ರಾಸಾಯನಿಕ ಗೊಬ್ಬರಗಳ ವರ್ಗೀಕರಣ ಮತ್ತು ಸಮತೋಲನ, ರಸಗೊಬ್ಬರ ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಸಿಟಿ ಸುಬ್ಬರಾಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ. ಹೂವಿನ ಹಾಡು ಇದು, ಹೂವಿನ ಹಾಡು, ಹೂವಿನ ಮನದ ಮಗುವು ಹಾಡು, ಹೂವಿನ ಹಾಡು, ಹೂವಿನ ಹಾಡು, ಇದು ಹೂವಿನ ಹಾಡು. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 6:30 ವಿಜ್ಞಾನದ ಮುನ್ನಡೆ, ಡಾ ಎನ್ ಗೋಪಾಲಕೃಷ್ಣ ಅವರಿಂದ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 7:00 ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಸುಧಾ ಮೂರ್ತಿ ಅವರಿಂದ ಸಣ್ಣ ಕಥೆ ಜಿಂಗಲ್ ಬೆಲ್ಸ್. 9:00 ಯುವವಾಣಿ. ಕೋವಿಡ್-19 ಲಾಕ್ಡೌನ್ನ ವ್ಯತಿರಿಕ್ತ ಸನ್ನಿವೇಶದಲ್ಲಿ ಸಾಧನೆಯ ಹಾದಿ ಕ್ರಮಿಸಿದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಧನುಷ್ ಅಡೂರ್ ಅವರೊಂದಿಗೆ ಸಂದರ್ಶನ. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸರಳಾಯ ಸಹೋದರಿಯರಾದ ಕವಿತಾ ಸರಳಾಯ ಹಾಗೂ ತ್ರಿವೇಣಿ ಸರಳಾಯ ಅವರ ದ್ವಂದ್ವ ಹಾಡುಗಾರಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇವಿಷ್ಟು ಇಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:00 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 6:02 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿರುವ ಕೆಲವು ಮುಖ್ಯ ಕಾರ್ಯಕ್ರಮಗಳ ಪರಿಚಯ. 6:05 ಎಂಕೆ ಭಾಸ್ಕರ ರಾವ್ ಅವರಿಂದ ಚಿಂತನ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:40 ಬಾನುಲಿ ಸರಣಿ ಸಾವಯವ ಮಾತುಕತೆ. ಭಾಗವಹಿಸಲಿದ್ದಾರೆ ಮಹೇಶ್ವರ ಸ್ವಾಮೀಜಿ. ಪ್ರಸ್ತುತಿ ದಿವಾಕರ ಹೆಗಡೆ. ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಮೈಸೂರು ಕೇಂದ್ರದ ಕೊಡುಗೆ ಇದು. 6:50 ರೈತರಿಗೆ ಸಲಹೆ. 7:45 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಭಾಗವಹಿಸಲಿದ್ದಾರೆ ಎಸ್ ಕ್ಷಮಾ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ.